ಯನ್ನು ಅಂತರ್ಜಾಲ ಹಾಗೂ ಟಿವಿ ಪರದೆಯ ಮೇಲೆ ವೀಕ್ಷಿಸಿ ಆನಂದಿಸಿ. ಮೈಸೂರು ಜಿಲ್ಲಾಡಳಿತ ಹಾಗೂ ದಸರಾ ಮಹೋತ್ಸವ ಸಮಿತಿ ರಾಜ್ಯದ ಸಮಸ್ತ ಜನತೆಗೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತದೆ. ಕೊರೋನಾ ಭಯ ಬೇಡ, ಎಚ್ಚರವಿರಲಿ. ಶ್ರೋತೃಗಳೇ, ಮೈಸೂರು ಆಕಾಶವಾಣಿಯಿಂದ ನೇರ ವೀಕ್ಷಕ ವಿವರಣೆ ಅರಮನೆಯ ಆವರಣದ ಒಳಗಿನಿಂದ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ತಾವು ಕೇಳ್ತಾ ಇದ್ರಿ. ಹೆಚ್ಚು ಕಡಿಮೆ ಅಂಬಾರಿಯನ್ನ ಹೊತ್ತು ಬರ್ತಿದ್ದ ಹಾಗೇನೆ ಆ ಧನ್ಯತಾ ಭಾವದೊಂದಿಗೆ ಅಲ್ಲಿ ನಿಂತವರ ಮನಸ್ಸುಗಳು ಕೂಡ ಕರಗಿ, ಆ ನಾವು ಏನೋ ಒಂದು ದೈವಿ ಶಕ್ತಿಯನ್ನು ಪಡ್ಕೊಂಡ್ವಿ ಅನ್ನುವಂಥ ಮನೋಭಾವದಿಂದನೇ ಮನೆಗೆ ತೆರಳುವಂಥದ್ದು. ಯಾಕಂತಂದರೆ ಅಲ್ಲಿಂದ ಸಾಗುವಾಗ ಎಲ್ಲರೂ ಕೂಡ ಆ ಹುಮ್ಮಸ್ಸು ಚೈತನ್ಯ ತುಂಬಿರುತ್ತೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಎದುರುಗಡೆ ಅಶ್ವಾರೋಹಿ ದಳ ಸಾಕ್ತಾ ಇದೆ, ಹಾಗೇನೆ ಅದ್ರ ಜೊತೆಗೇನೆ ಪೊಲೀಸ್ ಬ್ಯಾಂಡ್ ಇದೆ, ವಾದ್ಯಗೋಷ್ಠಿ ಇದೆ, ಹಿಂದ್ಗಡೆ ಅಭಿಮನ್ಯು ಗಂಭೀರವಾಗಿ ನಡೀತಾ ಬರ್ತಾ ಇದ್ದಾನೆ, ಪಕ್ಕದಲ್ಲಿ ಕುಮ್ಕಿ ಆನೆಗಳು ಸಾಕ್ತಾ ಇದ್ದಾವೆ. ಈಗ ಮಟ್ಟವ್ರೆ, ಈ ಜಂಬೂ ಸವಾರಿಗೆ ಒಂದು ಅಂತಿಮ ತೆರೆ ಬಿಡೋದು ಯಾವಾಗುತ್ತಾ? ಲಾಸ್ಟ್ ಅಲ್ಲಿ ಏನು ತಾಯಿ ಚಾಮುಂಡೇಶ್ವರಿಯ ಒಂದು ಈ ಜಂಬೂ ಸವಾರಿ ಅಂದ್ರೆ ಆನೆ ಹೊತ್ತಂತ, ಸಾರಿ ಆ ಆನೆ ಜಂಬೂ ಸವಾರಿಯ ಆನೆ ಬಂದ ನಂತರದಲ್ಲಿ ಅದರಲ್ಲಿ ಪ್ರತಿಷ್ಠಾಪನೆಗೊಂಡಿರತಕ್ಕಂತಹ ಚಾಮುಂಡೇಶ್ವರಿ ತಾಯಿಯ ದರ್ಶನ ಆಗ್ಬಿಡ್ತು ಅಂತಂದ್ರೆ ಅಲ್ಲಿಗೆ ಇವತ್ತು ಈ ವರ್ಷದ ಒಂದು ಜಂಬೂ ಸವಾರಿ ಮುಗೀತು, ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಮ್ಮೆಲ್ಲರಿಗೂ ಕೂಡ ದೊರಕುತ್ತೆ ಅನ್ನುವಂತಹ ಒಂದು ಮನಸ್ಸಂತೋಷ ಆತ್ಮತೃಪ್ತಿ ಜನರಿಗಾಗತ್ತೆ. ನೋಡಿ, ಈಗ ನಾವು ನೋಡ್ತಾ ಇದ್ದೀವಿ ಈ ಒಂದು ದೃಶ್ಯ ಎಲ್ಲರ ಮನಸ್ಸಿನಲ್ಲೂ ಕೂಡ ಏನು, ಈಗ ನೀವು ಹೇಳಿದ್ರಲ್ಲ ವಾಟ್ಸಪ್ಪಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ವರ್ಚುವಲ್ನಲ್ಲಿ ಎಲ್ಲವನ್ನು ಕೂಡ ಇವರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ. ನಾವು ಅಂದ್ಕೊಂಡಿರೋದು ಕೇವಲ ಅರಮನೆಯ ಆವರಣದಲ್ಲಿ ಇರುವಂಥ ಕೇವಲ 500 ಮಂದಿ ಅಂತ ಅಲ್ಲ, ಇಡೀ ಜಗತ್ತಿನಾದ್ಯಂತ ಈ ಒಂದು ವೀಕ್ಷಣೆಯನ್ನು ಮಾಡ್ತಿರ್ತಾರೆ. ಅವರೆಲ್ಲರಿಗೂ ಕೂಡ ಒಂದು ಧನ್ಯತಾ ಭಾವನೆ ಬರೋದು ಯಾವಾಗ, ಅಥವಾ ತೃಪ್ತಿ ಆಗ್ತಕ್ಕಂಥದ್ದು ಅಥವಾ ಸಮಾಧಾನ ಬರುವಂಥದ್ದು ಯಾವಾಗ ಅಂತಂದರೆ ತಾಯಿ ಚಾಮುಂಡೇಶ್ವರಿಯ ಆ ಒಂದು ಈ ದೃಶ್ಯವನ್ನು ನೋಡಿದ ನಂತರ, ಜಂಬೂ ಸವಾರಿಯ ಈ ದೃಶ್ಯವನ್ನು ನೋಡಿದ ನಂತರ ಅವರಿಗೆ ಬಹಳಷ್ಟು ಸಂತೋಷ ಆಗುತ್ತೆ. ಸಾರ್ಥಕವಾಯಿತು ನಮ್ಮ ಜೀವನ, ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಜನ್ಮ ಸಾರ್ಥಕ ಮಾಡಿಕೊಂಡ್ವಿ ಅನ್ನುವಂಥ ಒಂದು. ನೀವು ಹೇಳಿದ ಹಾಗೆ ಅರಮನೆ ಆವರಣದಲ್ಲೂ ಸಹ ಇಲ್ಲಿ ತನಕ ಬಹಳ ಶಿಸ್ತುಬದ್ಧವಾಗಿ ಕೂತಿದ್ದಂಥವರು ಈಗೆಲ್ಲರೂ ಸಹ, ಅವರೂ ಸಹ ಆದಷ್ಟು ಇನ್ನೂ ಹತ್ತಿರದಿಂದ ಈ ಒಂದು ಅಂಬಾರಿಯಲ್ಲಿ ಇರುವಂತಹ ಚಾಮುಂಡೇಶ್ವರಿ ದೇವಿಯನ್ನು ನಾವು ಕಾಣಬೇಕು, ಹತ್ತಿರದಿಂದ ದರ್ಶನ ಪಡೀಬೇಕು ಅನ್ನೋ ನಿಟ್ಟಿನಲ್ಲಿ ಆ ಆರಕ್ಷಕ ಸಿಬ್ಬಂದಿಯಲ್ಲಿ ಪ್ರಯತ್ನ ಪಡ್ತಾ ಇದೆ, ಅಶ್ವಾರೋಹಿ ದಳ ಇದೆ, ಜೊತೆಗೆ ನೀವೇ ಹೇಳಿದ ಹಾಗೆ ಎಲ್ಲ ಒಂದು ಯೂನಿಫಾರ್ಮ್ಲಿ ಇರುವಂತಹ ಈ ಪೊಲೀಸ್ ಸಿಬ್ಬಂದಿಯವರು ಎಲ್ಲರೂ ಒಂದು ಕವಾಯತ್ ನಡೆಸ್ತಾ ಇದ್ದಾರೆ. ಇದ್ರ ಮಧ್ಯ ಒಂದು ಜನ ಪ್ರವಾಹ ಅಲ್ಲೊಂದು ಇಲ್ಲಿ ತನಕ ಇಲ್ಲದೇ ಇದ್ದಂತಹ ಒಂದು ಜನಜಂಗುಳಿ ನಾವೀಗ ಕಾಣೋ ಹಂಗಾಗಿದೆ. ಬಹುಶಃ ಈ ಒಂದು ಅಭಿಮನ್ಯು ತಾನು ಮೊದಲಿದ್ದ ಜಾಗಕ್ಕೆ ಅಂದರೆ ಅರಮನೆಯ ಒಂದು ಬಲಭಾಗಕ್ಕೆ, ಬಲಭಾಗದಿಂದ ಪ್ರಾರಂಭ ಮಾಡಿ ಈಗ ಮತ್ತೆ ಬಲರಾಮ ದ್ವಾರದ ಬೆಳಿಗ್ಗೆ ಬಂದು ಅದರ ಎಡಭಾಗಕ್ಕೆ ತಿರುಕೊಂಡು ಮತ್ತೆ ಎಡಭಾಗಕ್ಕೆ ಬಂದ್ರೆ ಅಲ್ಲಿ ಖಾಸಗಿ ಅರಮನೆ ಇದೆ, ರಾಜವಾಸ ಇದೆ, ಅಲ್ಲಿ ಅಂಬಾರಿಗೆ ಸಿದ್ಧತೆ. ಹೋಗ್ತಿರೋ ದಾರಿ ನೋಡಿದ್ರೆ ನಮಗೆ ಕಾಣಿಸ್ತಾನೆ ಇಲ್ಲ, ಇನ್ನು ಬಹುಶಃ ಆತ ಈ ಸರ್ಕಲ್ ಕಡೆಗೆ ಹೋಗ್ತಿರೋ ಹಾಗೆ ಅನ್ನಿಸ್ತಾ ಇದೆ ಇಲ್ಲಿ ಆ ಜನಜಂಗುಳಿಯಲ್ಲಿ. ಇಲ್ಲ, ಅಭಿಮನ್ಯುವಿನ ಉತ್ಸಾಹವನ್ನು ನಾವು ಮೆಚ್ಚಲೇಬೇಕು. ನಮ್ಮ ಮಹಾಭಾರತದ ಅಭಿಮನ್ಯು ಚಕ್ರವ್ಯೂಹವನ್ನ ಭೇದಿಸಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಜನಜಂಗುಳಿಯನ್ನ ಭೇದಿಸಿ ಜನರಿಗೆ ನಾನು ಆಶೀರ್ವಾದವನ್ನ ನೀಡ್ತೇನೆ ಎನ್ನುವಂತ ಆತ್ಮವಿಶ್ವಾಸ ಅಭಿಮನ್ಯುವಿನ ಮುಖದಲ್ಲಿ ಮತ್ತೆ ಅವನ ನಡಿಗೆಯಲ್ಲಿ ಗೊತ್ತಾಗ್ತಾ ಇದೆ. ಈಗ ಸುಬ್ರಹ್ಮಣ್ಯ ಹೇಳಿದ ಹಾಗೇನೆ ಆ ತಾಯಿ ಅಂಬಾರಿಯಲ್ಲಿ ಕುಳಿತು ಏನು ಸಾಕ್ತಾ ಇದೆಯಲ್ಲ, ಹೊರಗಡೆ ನಿಂತಂಥ ಜನ ಓಹೋಹೋ ಅಭಿಮನ್ಯು ಹೊರಗೆ ಬಂದ್ಬಿಡ್ತಾನೆ, ನಮ್ಮನ್ನು ನೋಡಕ್ಕೆ ಅವಕಾಶ ಕೊಡ್ತಾನೆ ನಮಗೂ ಕೂಡ ಅಂಥೇಳಿ ಹೊರಗಡೆ ಜನ ಎದ್ದು ಜಿಗಿದು ನೋಡಿ ಕಾಯ್ತಾ ಇದ್ದಾರೆ. ಎಷ್ಟೋ ಜನ ಹೊರಗಡೆ ನೋಡಿ, ನಮ್ಮ ಅರಸು ಮನೆತನ ಇಲ್ಲ, ಆದರೆ ಅರಸರು ಇದ್ದಾರೆ. ಆದರೆ ರಾಜಪ್ರಭುತ್ವ ಕಳೆದು ಪ್ರಜಾಪ್ರಭುತ್ವಕ್ಕೆ ಬಂದಿದ್ರೂ ಕೂಡ ರಾಜಪ್ರಭುತ್ವದ ಆಚರಣೆಯಾಗಿ ಬಂದಿರುವಂಥ ಇಂಥ ಒಂದು ಜಂಬೂ ಸವಾರಿ ಎನ್ನುವಂಥದ್ದು ಅಥವಾ ವಿಜಯದಶಮಿ ಎನ್ನುವಂಥದ್ದು ಇನ್ನೂ ಕೂಡ ಜನರಲ್ಲಿ ಒಂದು ರೀತಿಯ ಒಂದು ದೈವಿಕ ಭಾವನೆ ಇದೆಯಲ್ಲ, ಅದಕ್ಕೂ ನಿಜಕ್ಕೂ ಸಂತೋಷ ಪಡಬೇಕು. ಮತ್ತೆ ಆನೆಗಳ ಬಗ್ಗೆ ನಾವು ಮಾತಾಡಿದ್ವಿ, ಅಶ್ವಗಳು ಕೂಡ ಇಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸಿವೆ. ನಮ್ಮ ಕಂಠೀರವ ನರಸರಾಜ ವಿಜಯ ಅನ್ನುವಂಥ ಒಂದು ಕೃತಿಯಲ್ಲಿ ಗೋವಿಂದ ವೈದ್ಯ ಒಂದು ಕಡೆ ಹೇಳ್ತಾರೆ, ವಿಜಯದಶಮಿ ದಿನದಂದು ರಾಜ ಅಶ್ವವನ್ನು ಹೇರಿ ಜಿಗಿದು ಹತ್ತದ ಅನ್ನೋದಕ್ಕೆ ಹೇಳ್ತಾನೆ, ತುರಗವನಿಳಿದು ಪಟ್ಟದ ಮದದ ಆನೆಯ ಸಿರಕ್ಕೆ ಲಂಘಿಸಿ ತೂಳಿಸುತ್ತ ಹರುಷದೆ ಬೀದಿ ವರಿಸಿ ಸಂತೋಷವ ಪಿರಿದು ಪುಟ್ಟಿಸಿದ ನೋಳ್ಪರಿಗೆ ನಗುತ ಆಗ ಕಂಠೀರವೇಂದ್ರ ಸಿಂಗಾಡಿಯ

ಇಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ ಅಮ್ಮ ಎಲ್ಲಮ್ಮ ಎಲ್ಲ ನಿನ್ನ ಮಾಯೆ ನಮ್ಮೆಲ್ಲರನ್ನು ಕಾಯೆ ಅಮ್ಮ ಎಲ್ಲಮ್ಮ ಕೊಲ್ಲಿನನಾದ ತಾಯಿ ನಿಂಗೆ ಲಾಲಿಹಾಡು ಕೊಳ್ಳದ ತಾಯಿ ಜೀವ ಗಂಗೆ ಓ ಚಂಡಿ ಚಾಮುಂಡಿಗೆ ಅಮ್ಮ ಎಲ್ಲಮ್ಮ ಅಮ್ಮ ಎಲ್ಲಮ್ಮ ಉಧೋ ಉಧೋ ಉಧೋ ಸುರರ ತಾಯಿ ಉಧೋ ಪುಷ್ಪವೃಷ್ಟಿಯಾಯಿತು. ಹೌದ್ರೆ ಹೌದ್ರೆ ಎಳುಕೊಳ್ಳದ ಎಲ್ಲಮ್ಮ ನಿನ್ನ ಕತೆ ಹೇಳುತ್ತೀವಿ ಕೇಳಮ್ಮ. ಮಕ್ಕಳು ನಾವು ಮಕ್ಕಳು ನಾವು ಮಕ್ಕಳು ನಾವು ನಿನ್ನ ಒಕ್ಕಲು ನಾವು. ಜಗನ್ಮಾತೆಯನ್ನು ಸೇವಿಸಲೋ ಎಂಬಂತೆ ವಸಂತ ಋತುವೇ ಯೌವನವಾಯ್ತು. ಧರ್ಮವೇ ಆಕೆ ಮುಡಿವ ಕಮಲವಾಯ್ತು. ಜಲ ಕ್ರೀಡೆಯಲ್ಲಿರುವಾಗ ಆ ಹೂವು ಸಂಧ್ಯಾ ವಂದಿಸುತ್ತಿದ್ದ ಜಮದಗ್ನಿಯ ಕೈಗೆ ಸೇರಿತು. ಭವಬಂಧ ಬೆಂಬ ಮೊಸಳೆ ದೇವಿಯನ್ನು ಹಿಡಿಯುವುದನ್ನು ಆ ಹೂವಲ್ಲಿ ಕಂಡ ಮುನಿ ಕಾರಣಕರ್ತನಾಗಿ ಮೊಸಳೆಯನ್ನು ದಿಗ್ಬಂಧಿಸಿದರು. ಋಷಿಯ ತೇಜೋಮಯ ಹೂಬಾಣಗಳು ದೇವಿಯ ಕಂಗಳ ಪ್ರವೇಶಿಸಿತು. ಯಾರಿರಬಹುದು ಸುಂದರಾಂಗ ಸುಶೋಭಿತಾಂಗ, ಯಾರು ಹೆತ್ತ ಮಗಳಿ ಸುಮವಾಣಿ ಲಾವಣ್ಯ ಲಾವಣಿ. ಮನ್ಮಥನೇ ಋಷಿ ವೇಷ ತೊಟ್ಟು ಬಂದನೆ ಸೃಷ್ಟಿಯ ಅಂದವೆಲ್ಲ ಹೊತ್ತು ತಂದಳೆ. ಕಣ್ಗಳೆರಡು ಸಾಲದಲ್ಲ ಅವರ ನೋಡಲು ಅವರಲ್ಲಿ ಸೇರಲು. ಪ್ರೇಮವೇ ಭೇದವಾಯ್ತು ಒಪ್ಪಿಕೊಳ್ಳಲು ಆ ಒಪ್ಪಿಕೊಳ್ಳಲು. ನನ್ನ ಮಾತಿನ ಮಾತೆ ಕೇಳದಾಗಿದೆ ನನ್ನ ಮನ ಅವಳ ಮನೆಯಾಗಿ ಹೋಗಿದೆ. ಮಲಪ್ರಭೆಯ ಪುಣ್ಯತೀರ್ಥ ಬೇಕು. ನಾಗರ ಹಾವಿನ ಸಿಂಬೆ ಮೇಲೆ ಮರಳಿನ ಮಡಿಕೆಯಲ್ಲಿ ನೀರು ತರಬೇಕು. ಸಾಧ್ವಿಗೆ ಋಷಿಯಾಗ್ನಿ ಋಷಿಯಾಗ್ನಿ ಋಷಿಯಾಗ್ನಿ ಋಷಿಯಾಗ್ನಿ. ಕಲ್ಪ ಕಲ್ಪಾಂತರಗಳಲ್ಲೂ ಕಂಡು ಕೇಳದ ಅಗ್ನಿಯಮ್ಮ ಹಾವಿನ ಸಿಂಬೆ ಮರಳ ಮಡಿಕೆ ಅದರ ತುಂಬಾ ನೀರ ತುಂಬಿ ಹರಸಿ ಕಳಿಸು ಬಂದೆ ನಂಬಿ. ಓಂ ಪತಿದೇವಾಯ ನಮಃ. ಉಧೋ ಉಧೋ ಹೇಳಿಡು ಕಾಮ ಹಿಡಿದುಕೊಳ್ಳದ ಎಲ್ಲಮ್ಮ ನಿನ್ನ ಕಥೆಯ ಹೇಳುತ್ತೀವಿ ಕೇಳಮ್ಮ. ಮಕ್ಕಳು ನಾವು, ಮಕ್ಕಳು ನಾವು, ಮಕ್ಕಳು ನಾವು, ನಿನ್ನ ಒಕ್ಕಲು ನಾವು. ಹೇಳುಕೊಳ್ಳದ ಎಲ್ಲಮ್ಮ. ಇದುವರೆಗೂ ಶ್ರೀ ರೇಣುಕಾದೇವಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಉಷಾ, ಶ್ರೀರಂಜನಿ ಮತ್ತು ಚೇತನ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬಂದಿತು. ಸಾಹಿತ್ಯ ನೀಡಿದವರು ಹಂಸಲೇಖ. ಇನ್ನು ಮುಂದೆ ಕೇಳಿ ಅರಿಶಿಣ ಕುಂಕುಮ ಚಿತ್ರದ ಗೀತೆ. ಪಿಬಿ ಶ್ರೀನಿವಾಸ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಸಾಹಿತ್ಯ ನೀಡಿದ್ದಾರೆ ದರಾ ಬೇಂದ್ರೆ, ಸಂಗೀತ ವಿಜಯ ಭಾಸ್ಕರ್. ಹರನ ಜಡೆಯಿಂದ, ಹರಿಯ ಅಡಿಯಿಂದ, ಋಷಿಯ ತೊಡೆಯಿಂದನು ಸುಳಿಬಾ. ದೇವ ದೇವರನ್ನು ತಣಿಸಿಬಾ, ದಿಗ್ದಿಗಂತದಲ್ಲಿ ಹಣಿಸಿಬಾ, ಚರಾಚರಗಳಿಗೆ ಕುಣಿಸಿಬಾ. ನಿನಗೆ ಕೊಡಮಡುವೆ, ನಿನ್ನ ನುಡು ತೊಡುವೆ, ಏಕೆ ಎಡೆ ತಡೆವೆ, ಸುರಿದುಬಾ. ಸ್ವರ್ಗ ತೊರೆದುಬಾ, ಬಯಲ ಜರೆದುಬಾ, ನೆಲದಿ ಹರಿದುಬಾ. ಬಾರೆ ಬಾ ತಾಯಿ, ಇಳಿದುಬಾ. ದೀನ ಹರೆಯಳಿದ ಹೀನ, ನೀರಿರದ ಮೀನ ಕರೆ ಕರೆವಬಾ. ಕರು ಕಂಡ ಕರುಳೆ, ಮನವುಂಡ ಮರುಳೆ, ಉತ್ತಂಡ ಅರುಳೆ, ಸುಳಿ ಸುಳಿದುಬಾ. ಶಿವ ಶುಭ್ರ ಕರುಣೆ, ಅತಿ ಕಿಂಚದರುಣೆ, ವಾತ್ಸಲ್ಯ ವರಣೆ, ಇಳಿ ಇಳಿದುಬಾ. ಸುರಸ್ವಪ್ನ ಬಿದ್ದ ಪ್ರತಿಬಿಂಬ ಬಿದ್ದ ಉದ್ಬುದ್ಧ ಶುದ್ಧ ನೀರೇ, ಎಚ್ಚೆತ್ತು ಎತ್ತ ಆಕಾಶದುದ್ದ ಧರೆಗಿಳಿಯಲಿದ್ದ ಧೀರೇ. ಸಿರಿವಾದಿ ಜಾತ ವರ ಪಾರಿ ಜಾತ ತಾರಾ ಕುಸುಮದಿಂದೇ, ಬೃಂದಾರ ವಂದ್ಯ ಮಂದಾರ ಗಂಧೆ, ನೀನೇ ತಾಯಿ ತಂದೆ. ರಸಪೂರ ಜನ್ಯ ನೀನಲ್ಲ ಅನ್ಯ, ಸಚ್ಚಿದಾನಂದ ಕನ್ಯೆ. ಇಳಿದುಬಾ ತಾಯಿ, ಇಳಿದುಬಾ. ಕಂಧಾರೆ ತಡೆವರೇನೆ, ಅವತಾರವೆಂದೆ ಎಂದಾರೆ ತಾಯಿ, ಈ ಅಧ ಪಾತವನ್ನೇ. ಹರಕೆ ಸಂದಂತೆ, ಮಮತೆ ಮಿಂದಂತೆ, ತುಂಬಿ ಬಂದಂತೆ. ಬಂದಾರೆ ಬಾರೆ ಒಂದಾರೆ ಸಾರೆ, ಕಂಧಾರೆ ತಡೆವರೇನೆ, ಅವತಾರವಿಲ್ಲದೆ ಎಂದಾರೆ ತಾಯಿ, ಈಯಧ ಪಾತವನ್ನೇ. ಹರಕೆ ಸಂದಂತೆ, ಮಮತೆ ಮಿಂದಂತೆ, ತುಂಬಿ ಬಂದಂತೆ. ಮತ್ತೆ ದುಡುಕಿ ಬಾ, ನಿನ್ನ ಕಂದನ್ನ ಹುಡುಕಿ ಬಾ, ಹುಡುಕಿ ಬಾ ತಾಯಿ ದುಡುಕಿ ಬಾ, ಹರಣ ಹೊಸತಾಗೆ ಹೊಳೆದು ಬಾ, ಬಾಳು ಬೆಳಕಾಗೆ ಬೆಳೆದು ಬಾ, ಶಂಭು ಶಿವಹರನ ಚಿತ್ತೆ ಬಾ, ದತ್ತ ನರಹರಿಗೆ ಮುತ್ತೆ ಬಾ, ಅಂಬಿಕಾ ತನಯನತ್ತೆ ಬಾ, ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಇಳಿದು ಬಾ ತಾಯಿ ಇಳಿದು ಬಾ. ಇನ್ನು ಮುಂದೆ ಕೇಳಿ ಜನ್ಮದ ಜೋಡಿ ಚಿತ್ರದ ಗೀತೆ. ರಾಜೇಶ್ ಕೃಷ್ಣನ್ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿದೆ, ಸಾಹಿತ್ಯ ನೀಡಿದ್ದಾರೆ ಮತ್ತು ಸಂಗೀತ ವಿ ಮನೋಹರ್. ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಮತ್ತೆ ಚಿತ್ರಗೀತೆಗಳನ್ನು ಇಂದು ರಾತ್ರಿ 10 ಗಂಟೆಗೆ ಕೇಳಲಿದ್ದೀರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಮೊದಲಿಗೆ ಇಂದಿನ ಸಂಜೆ ಪ್ರಸಾರದಲ್ಲಿ 6:30 ಅವಲೋಕನ ಮೂಡಿಬರಲಿದೆ. ಇನ್ನು 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, ನಂತರ ಹಾಯಿದೋಳಿ ಚಿತ್ರಗೀತೆಗಳನ್ನು ಆಧರಿಸಿದಂತಹ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 7:45 ಲಸಿಕಾಕರಣ, ನೂರು ಕೋಟಿ ಸಾಧನೆ ಬಿಬಿಎಂಪಿ ಅಭಿಯಾನ ಭಾಗವಹಿಸ್ತಾರೆ ಡಾಕ್ಟರ್ ಬಿಕೆ ವಿಜೇಂದ್ರ ಡಿ ರಂದೀಪ್. ರಾತ್ರಿ 9 ಗಂಟೆಗೆ ಯಕ್ಷಗಾನ ದೇವಿ ಮಹಾತ್ಮೆ ಎಆರ್ ಪುಟ್ಟಸ್ವಾಮಿ ಮತ್ತು ತಂಡದವರಿಂದ. ಇನ್ನು ರಾತ್ರಿ 10 ಗಂಟೆಗೆ ಚಿತ್ರಗೀತೆ ಮೂಡಿಬರಲಿದೆ. ನಿಲಯದ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಚಿಂತನ ಡಾಕ್ಟರ್ ವಿ ರಂಗನಾಥ್ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 6:20 ಶುಭೋದಯ ನಮ್ಮ ಕರ್ನಾಟಕ. 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ ಕಾರ್ಯಕ್ರಮ ಭಾಗವಹಿಸುತ್ತಾರೆ ವಿಶ್ವೇಶ್ವರ ಭಟ್ ಕೋಟೆಮನೆ, ಪ್ರಸ್ತುತಿ ದಿವಾಕರ ಹೆಗಡೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 6:50 ರೈತರಿಗೆ ಸಲಹೆ ಮೂಡಿಬರಲಿದೆ. ನಾಳೆ ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ತ್ಯಾಜ್ಯ ನಿಭಾಯಿಸುವ ರೀತಿ ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು. ಈ ಕಾರ್ಯಕ್ರಮ ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಕೊಡುಗೆ. ನಂತರ ಭಾವಗೀತೆ ಕೇಳಲಿದ್ದೀರಿ. 7:45 ನಿತ್ಯ ವಿಜ್ಞಾನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. ಈ ಕಾರ್ಯಕ್ರಮದ ಪ್ರಸ್ತುತಿ